ಮಣ್ಣ ತುಳಿದು ತಮ್ಮಾರ್ಯಾನ ನಾರ್ಯಾರು ಬರುವಂತ ಐರಾಣಿ ಮುಂಜಾನೆ ತುಂಬಾರಣ್ಣ ಹಾಲು ಬಾನುಂಡನ ಹಾರ ಹಾರಿ ಮಣ್ಣ ತುಳಿತಾನ ಹಾರಿ ಹಾರಾರಿ ಮಣ್ಣ ತುಳಿದು ತಮ್ಮಾರ್ಯಾನ ನಾರ್ಯಾರು ಬರುವಂತ ಐರಾಣಿ ನಾರ್ಯಾರು ಬರುವಂತ ಐರಾಣಿ ಈಗ ರೈತರಿಗೆ ಸಲಹೆ. ಹತ್ತಿ ಬೆಳೆಯ ಬೇಸಾಯ ಕ್ರಮಗಳು ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ, ನಮ್ಮ ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಹತ್ತಿಯು ಒಂದಾಗಿದ್ದು, ಸುಧಾರಿತ ಕ್ರಮಗಳಾದ ಸುಧಾರಿತ ತಳಿಗಳು, ಬೇಸಾಯ ಪದ್ಧತಿಗಳು, ಕೀಟ ಹಾಗೂ ರೋಗಗಳ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸುವುದರಿಂದ ನಿರೀಕ್ಷಿತ ಗುಣಮಟ್ಟದ ಇಳುವರಿಯ ಜೊತೆಗೆ ಉತ್ತಮ ಆದಾಯವನ್ನು ಗಳಿಸಬಹುದು. ಇನ್ನು ಬಿತ್ತನೆಗೆ ಯಾವ ಕಾಲ ಸೂಕ್ತ ಅಂದರೆ, ವಿಜಾತಿ ಶಕ್ತಿಮಾನ್ ತಳಿಯನ್ನು ಮೇ ತಿಂಗಳಿಂದ ಜೂನ್ ತಿಂಗಳವರೆಗೆ ಬಿತ್ತನೆ ಮಾಡಬಹುದು. DHP 105, DCH 32 ಮತ್ತು ವರಲಕ್ಷ್ಮಿ ತಳಿಗಳು ಹಾಗೂ ಸ್ವಜಾತಿ ಶಕ್ತಿಮಾನ್ ತಳಿಗಳನ್ನು ಮೇ ತಿಂಗಳಿನಿಂದ ಜುಲೈ ತಿಂಗಳವರೆಗೆ ಬಿತ್ತನೆ ಮಾಡಬಹುದು. ಇದರಲ್ಲಿ NHH 44 ಮತ್ತು DHH 11 ತಳಿಗಳು ಲಭ್ಯ ಇದ್ದು ಈ ತಳಿಗಳನ್ನು ಬೆಳೆಯಬಹುದು. ಇನ್ನು ಬೀಜದ ಪ್ರಮಾಣ ಮತ್ತು ಅಂತರದ ಕಡೆ ಗಮನ ಕೊಟ್ಟಾಗ, ಪ್ರತಿ ಎಕರೆಗೆ 0.5 ಕಿಲೋಗ್ರಾಂ ಗುಂಜುರಹಿತ ಹತ್ತಿಯ ಬೀಜಗಳನ್ನು ಸಾಲಿನಿಂದ ಸಾಲಿಗೆ 3 ಅಂತರದಲ್ಲಿ ಹಾಗೂ ಗಿಡದಿಂದ ಗಿಡಕ್ಕೆ 2 ಅಂತರ ನೀಡಿ ಬಿತ್ತನೆ ಮಾಡಬೇಕು. ಪ್ರಮಾಣಿತ BT ಹತ್ತಿ ಬೀಜಗಳನ್ನು ಅಧಿಕೃತ ಮಾರಾಟಗಾರರಿಂದ ಖರೀದಿಸಿ ಬೆಳೆಯಬಹುದಾಗಿದೆ. BT ಹತ್ತಿಯ ಜೊತೆಗೆ BT ಹತ್ತಿರಹಿತ ಹತ್ತಿಯನ್ನು ಅಥವಾ BT ಹತ್ತಿ ಪ್ಯಾಕ್ನೊಂದಿಗೆ ನೀಡುವ ರೆಫ್ಯೂಜಿ ಬೀಜಗಳನ್ನು ರೈತರು ತಪ್ಪದೇ ಆಶ್ರಯ ಬೆಳೆಯಾಗಿ ಬೆಳೆಯಬೇಕಾಗುತ್ತೆ. ಹೆಚ್ಚು ಗುಲಾಬಿ ಕಾಯಿಕೊರಕ ಬಾಧೆ ಇದ್ದಲ್ಲಿ ಅಲ್ಪ ಕಾಲಾವಧಿ BT ಹತ್ತಿ ಹೈಬ್ರಿಡ್ ಅನ್ನು ಬೆಳಿಬಹುದು. ಇನ್ನು ಬೀಜೋಪಚಾರ ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ, ಪ್ರಾರಂಭದಲ್ಲಿ ಬರುವಂತಹ ಹತ್ತಿ ರಸ ಇರುವ ಕೀಟಗಳನ್ನು ಹತೋಟಿ ಮಾಡಲಿಕ್ಕೆ ಪ್ರತಿ ಕಿಲೋಗ್ರಾಂ ಹತ್ತಿ ಬೀಜವನ್ನ 10 ಇಮಿಡಾಕ್ಲೋಪ್ರಿಡ್ 70 WS ನಿಂದ ಉಪಚಾರ ಮಾಡಿ ಬಿತ್ತನೆ ಮಾಡಬೇಕಾಗುತ್ತೆ. ಪೋಷಕಾಂಶಗಳನ್ನ ಯಾವ ರೀತಿ ನೀಡಬೇಕಪ್ಪ ಅಂದ್ರೆ, ಬಿತ್ತನೆಗೆ 2-3 ವಾರಗಳ ಮೊದಲು 5 ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರವನ್ನು ಪ್ರತಿ ಎಕರೆಗೆ ಬಳಸಬೇಕು. ಹಾಗೂ ಪ್ರತಿ ಎಕರೆಗೆ 60 kg ಸಾರಜನಕ, 30 kg ರಂಜಕ, 30 kg ಪೊಟ್ಯಾಶ್ ರಾಸಾಯನಿಕ ಗೊಬ್ಬರಗಳ ಶಿಫಾರಸಿದ್ದು, ಬಿತ್ತನೆ ಸಮಯದಲ್ಲಿ 1/2 ಸಾರಜನಕ, ಪೂರ್ತಿ ಪ್ರಮಾಣದ ರಂಜಕ ಹಾಗೂ ಪೊಟ್ಯಾಶ್ ಗೊಬ್ಬರಗಳನ್ನು ಹಾಕಬೇಕು. ಉಳಿದ ಶೇಕಡ 50% ಸಾರಜನಕವನ್ನು ಬಿತ್ತನೆಯಾದ 60 ನಂತರ ಮೇಲ್ಗೊಬ್ಬರವಾಗಿ ನೀಡಬೇಕು. ಬಿತ್ತನೆ ಸಮಯದಲ್ಲಿ 10 kg ಮೆಗ್ನೀಷಿಯಂ ಸಲ್ಫೇಟ್ ಪ್ರತಿ ಎಕರೆಗೆ ಬಳಸಬೇಕಾಗುತ್ತೆ. ಹತ್ತಿ ಬೆಳೆಯಲ್ಲಿ ಸಮತೋಲನ ಗೊಬ್ಬರಗಳ ಬಳಕೆ ಅತಿ ಅಗತ್ಯವಾಗಿದ್ದು, ಕೆಲವೊಂದು ರೈತರು ಪೊಟ್ಯಾಶ್ ಗೊಬ್ಬರಗಳನ್ನು ಬಳಸುತ್ತಿಲ್ಲ. ಇದರಿಂದ ಕಾಯಿಯ ಗಾತ್ರ ಕಡಿಮೆಯಾಗುವುದಲ್ಲದೆ ಇಳುವರಿಯೂ ಸಹ ಕಡಿಮೆಯಾಗುತ್ತೆ. ಪೊಟ್ಯಾಶ್ ಗೊಬ್ಬರದ ಬಳಕೆಯಿಂದಾಗಿ ಕಾಂಡ ಮತ್ತು ಕಾಯಿಯ ತೊಗಟೆ ದಪ್ಪವಾಗಿ ರೋಗ ಹಾಗೂ ಕೀಟದ ಹಾವಳಿ ಕಡಿಮೆಯಾಗುತ್ತೆ. ಬಿತ್ತನೆಯಾದ ದಿವಸ ಅಥವಾ ಮಾರನೇ ದಿವಸ ಎಕರೆಗೆ 400 ಡೈ ಯುರಾನ್ ಶೇಕಡ 80 ಅಥವಾ 1.3 ಲೀಟರ್ ಪೆಂಡಿ ಮೆಥಾಲಿನ್ ಶೇಕಡ 30% ಅಥವಾ 800 ಮಿಲಿಲೀಟರ್ ಬ್ಯೂಟಾಕ್ಲೋರ್ 50% 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಸಿಂಪರಣೆ ಸಮಯದಲ್ಲಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರಬೇಕು. ಬಿತ್ತಿದ 30 ನಂತರ 3-4 ಬಾರಿ ಆಳವಾಗಿ ಎಡೆಕುಂಟೆಯನ್ನು ಹೊಡಿಬೇಕು. ಹತ್ತಿಯ ಜೊತೆಗೆ ಮೆಣಸಿನಕಾಯಿ, ಸೋಯಾ ಅವರೆ, ಬೀನ್ಸ್, ಅಲಸಂದೆ, ಉದ್ದು ಬೆಳೆಗಳನ್ನು 1:1 ಅನುಪಾತದಲ್ಲಿ ಅಂತರ ಬೆಳೆಯಾಗಿ ಬೆಳೆಯಬಹುದು. ಇನ್ನು ಜೋಡಿಸಲು ಪದ್ಧತಿಯಲ್ಲಿ ಹತ್ತಿಯನ್ನು 120 cm 60 cm 120 cm ಅಂತರದ ಜೋಡಸಾಲುಗಳಲ್ಲಿ ಗಿಡದಿಂದ ಗಿಡಕ್ಕೆ 60 cm ಅಂತರ ನೀಡಿ ಬೆಳೆಯುವುದರಿಂದ ಸಾಕಷ್ಟು ಅನುಕೂಲವಾಗುತ್ತೆ. ಇನ್ನು ಪ್ರಮುಖವಾದ ಸಲಹೆಗಳೇನಪ್ಪ ಅಂದ್ರೆ, ಪ್ರತಿ ವರ್ಷ ಒಂದೇ ಜಮೀನಿನಲ್ಲಿ ಹತ್ತಿಯ ನಂತರ ಹತ್ತಿ ಬೆಳೆಯನ್ನ ಬೆಳೆಯಬಾರದು, ಬೆಳೆ ಪರಿವರ್ತನೆ ಮಾಡ್ತಿರಬೇಕು. ಪ್ರಮಾಣಿತ ಹಾಗೂ ಶಿಫಾರಸು ಮಾಡಿದ ಬಿತ್ತನೆ ಬೀಜಗಳನ್ನು ಬಳಸಬೇಕು. BT ಹತ್ತಿಯ ಜೊತೆಗೆ BT ಹತ್ತಿರಹಿತ ಹತ್ತಿಯನ್ನ ಅಥವಾ BT ಹತ್ತಿಯ ಪ್ಯಾಕ್ನೊಂದಿಗೆ ನೀಡುವ ರೆಫ್ಯೂಜಿ ಬೀಜಗಳನ್ನು ರೈತರು ತಪ್ಪದೇ ಆಶ್ರಯ ಬೆಳೆಯಾಗಿ ಬೆಳೆಯಬೇಕು. ಹೊಲದ ಸುತ್ತಲೂ ಪ್ರತಿ 20 ಹತ್ತಿಗೆ 1 ಬೆಂಡೆ ಬೀಜ ಹಾಕುವುದರಿಂದ ಕೀಟಗಳ ಹಾವಳಿ ಕಡಿಮೆಯಾಗುತ್ತೆ. ಶಿಫಾರಸಿನ ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಸಾವಯವ ಗೊಬ್ಬರಗಳನ್ನು ಬಳಸುವುದರಿಂದ ಅಧಿಕ ಇಳುವರಿಯೊಂದಿಗೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತೆ. ರೈತರಿಗೆ ಸಲಹೆ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಂದು ಜನಪದ ಗೀತೆ